ಕೆನದಾ ಉನದ ನೆಲ್ಲಡಿ ನೀ ಸೇವದು ಸರಿಯ ಉನ್ ತೋಟತ್ತು ಪೂವಾಯಿದಯಂ ಎನ್ನಿದಯಂ ನೀ ಪೋಗಿಂದ ಪೋಕಿಲ್ ಪರಿತಾಯ ಉನ್ ಕಿನತ್ತಲ್ ಉಳ್ಳ ನೀರಾಯ ಇದಯಂ ಎನ್ನಿದಯಂ ನೀ ನಿನೈತ್ತು ನಿನೈತ್ತು ಬಾರೀರೈತಾಯ ಸರಿಯಾ